ಕೇಳಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ಕಟ್ಟಿದರೆ ಕುರುಳಾದೆ ಪುಟ್ಟದೆ ನೊಸಲಿಗೆ ವಿಭೂತಿಯಾದೆ. ರೈತ ಬಾಂಧವರೇ ನಮಸ್ಕಾರ. ಜನಪದ ಪಶುವೈದ್ಯ ಸರಣಿಯ ನಾಲ್ಕನೇ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗ್ತಾ ಇದ್ದೀವಿ. ಕಳೆದ ವಾರ ನಾವು ಜಾನುವಾರುಗಳನ್ನು ಸಾಮಾನ್ಯವಾಗಿ ಕಾಡ್ತಕ್ಕಂತ ಕೆಮ್ಮು ಹಾಗೂ ಬೇರಿಗೆ ಯಾವ ರೀತಿಯ ಮನೆ ಮದ್ದುಗಳನ್ನು ನಾವು ಪ್ರಯೋಗ ಮಾಡಬಹುದು ಅಂತ ತಿಳ್ಕೊಂಡ್ವಿ. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಪಿಡುಗಾಗಿರ್ತಕ್ಕಂಥ ಜಾನುವಾರು ಕ್ಷೇತ್ರಕ್ಕೆ ಒಂದು ತಲೆನೋವಾಗಿರ್ತಕ್ಕಂಥ ಕಾಲುಬಾಯಿ ಜ್ವರದ ಬಗ್ಗೆ ಹಾಗೂ ಕಾಲುಬಾಯಿ ಜ್ವರದ ಆನಂತರ ಬರುವ ಗೂಬೆ ರೋಗಕ್ಕೆ ಏನು ಮನೆ ಮದ್ದುಗಳನ್ನು ಪ್ರಯೋಗ ಮಾಡಬಹುದು, ಹಾಗೇನೆ ಆ ರೋಗದ ಲಕ್ಷಣಗಳೇನು, ಅದರ ನಿರ್ವಹಣೆ ಏನು, ಈ ಇತ್ಯಾದಿ ವಿಷಯಗಳನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಕಾಲುಬಾಯಿ ಜ್ವರ ಇಂಗ್ಲಿಷ್ನಲ್ಲಿ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ನಾವೇನು ಹೇಳ್ತೀವಿ, ಅದು ಒಂದು ವೈರಾಣುವಿನಿಂದ ಬರ್ತಕ್ಕಂಥ ರೋಗ. ವೈರಸ್ಗಳ ಬಗ್ಗೆ ನಾನು ನಿಮಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಈಗಾಗಲೇ COVID-19 ಅಂತಕ್ಕಂಥ ವೈರಸ್ ಯಾವ ರೀತಿ ಇಡೀ ಪ್ರಪಂಚದಾದ್ಯಂತ ತನ್ನ ಕಬಂಧ ಬಾಹುಗಳನ್ನು ಚಾಚಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೇನೆ ಈ ಒಂದು ಕಾಲುಬಾಯಿ ಜ್ವರ ಕೂಡ ಒಂದು ಆಫ್ತೋ ವೈರಸ್ ಅಂತಕ್ಕಂಥ ವೈರಾಣುವಿನಿಂದ ಬರ್ತಕ್ಕಂಥ ರೋಗ. ಈ ರೋಗ ಜಾನುವಾರುಗಳಲ್ಲಿ ಹೆಚ್ಚಿನ ಮರಣ ಪ್ರಮಾಣವನ್ನು ಉಂಟು ಮಾಡದೇ ಹೋದರೂ ಕೂಡ ಒಮ್ಮೆ ನಿಮ್ಮ ಹಳ್ಳಿಗೋ ಅಥವಾ ನಿಮ್ಮ ಊರಿಗೋ ಕಾಲಿಟ್ಟು ಅಂದರೆ ಬಹುತೇಕ ರಾಸುಗಳನ್ನು ಇದು ಹಿಂಸೆಗೆ ಒಳಪಡಿಸುತ್ತೆ. ಅಂದರೆ ಒಂದು ದಿನಕ್ಕೆ ರೋಗ ಬಂತು ಅಂದರೆ ಒಂದು ವಾರದಲ್ಲಿ ಅಥವಾ 3-4 ದಿನಗಳಲ್ಲಿ ನಿಮ್ಮೂರಿನ ಶೇಕಡ 70-80% ರಾಸುಗಳು ಈ ರೋಗದಿಂದ ಬಳಲೋದು ಗ್ಯಾರಂಟಿ. ಹಾಗಾಗಿ ಈ ರೋಗಕ್ಕೆ ಹೆಚ್ಚಿನ ಒಂದು ಮುತುವರ್ಜಿ ಬೇಕು. ಹಾಗೇನೆ ಈ ರೋಗ ಬಂದಾಗ ಜಾನುವಾರುಗಳ ಜೊತೆಗೆ ಮನೆ ಮಂದಿಗೆಲ್ಲ ತಲೆನೋವು ಅಂತಾನೆ ಹೇಳ್ಬೋದು. ನಿಮ್ಮೆಲ್ರಿಗೂ ಸಹ ತುಂಬಾನೇ ತೊಂದರೆ ಆಗ್ತದೆ. ನೀವು ನಿಮ್ಮ ಜಾನುವಾರುಗಳನ್ನ ನೋಡಿಕೊಳ್ಳಿಕ್ಕೆ ನಿಮ್ಮ ದಿನದ ಬಹುತೇಕ ಸಮಯವನ್ನ ಮೀಸಲಿಡ್ತಕ್ಕಂಥ ಸಂದರ್ಭಗಳು ಕೂಡ ಬರ್ತವೆ. ಹೇಗೆ ಏನು ಈ ಲಕ್ಷಣಗಳು, ಬಹುಶಃ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರುತ್ತೆ. ಕಾಲುಬಾಯಿ ಜ್ವರ ಅನ್ನೋದನ್ನ ಕಂಡುಹಿಡಲಿಕ್ಕೆ ಒಬ್ಬ ನುರಿತ ಪಶುವೈದ್ಯನಾಗ್ಲಿ ಅಥವಾ ಎಕ್ಸ್ಪರ್ಟ್ ಆಗ್ಲಿ ಬೇಕಾಗಿಲ್ಲ. ನೀವು ಕೂಡ ನೋಡಿದ ತಕ್ಷಣ ಅಯ್ಯೋ ನನ್ನ ರಾಸಿಗೆ ಕಾಲುಬಾಯಿ ಜ್ವರ ಆಗಿದೆ ಅಂತ ಸುಲಭವಾಗಿ ಹೇಳ್ಬೋದು. ವಿಶೇಷವಾಗಿ ಮೊದಲಿಗೆ ಬಾಯಲ್ಲಿ, ನಾಲಿಗೆಯ ಮೇಲೆ, ಒಸಡಿನ ಮೇಲೆ, ಹುಣ್ಣುಗಳಿಂದ ಈ ರೋಗ ಪ್ರಾರಂಭ ಆಗ್ತದೆ. ಆರಂಭಿಕ ಹಂತದಲ್ಲಿ ವಿಪರೀತ ಜ್ವರ ಕೂಡ ಇರ್ತದೆ. ಆ ಜ್ವರದ ತಾಪಕ್ಕೆ ಬಳಲಿ ರಾಸುಗಳು ನಿತ್ರಾಣವಾಗ್ತವೆ. ಬಾಯಿನಲ್ಲಿ ವಿಶೇಷವಾಗಿ ನಾಲಿಗೆ ಮೇಲಿರ್ತಕ್ಕಂಥ, ದವಡೆ ಮೇಲಿರ್ತಕ್ಕಂಥ, ತುಟಿಯ ಮೇಲಿರ್ತಕ್ಕಂಥ ಹುಣ್ಣುಗಳಿಂದಾಗಿ ರಾಸುಗಳು ಆಹಾರವನ್ನು ತಿನ್ನೋದೇ ಕಷ್ಟ ಆಗ್ಬಿಡುತ್ತೆ. ವಿಪರೀತವಾಗಿ ಬಳಲ್ತಾ ಹೋಗ್ತವೆ, ನಿಶಕ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಕೆಲವೇ ದಿನಗಳಲ್ಲಿ 2-3 ದಿನಗಳಲ್ಲಿ ಕಾಲಲ್ಲಿ ಕೂಡ ಹುಣ್ಣು ಕಾಣಿಸ್ಕೊಳ್ಳುತ್ತೆ. ಕಾಲಲ್ಲಿನ ಹುಣ್ಣು ಋಣ ಆಗ್ತಾ ಆಗ್ತಾ ಹೋಗಕ್ಕೆ ವಿಪರೀತ ನೋವು ಕೂಡ ಆಗುತ್ತೆ. ತುಂಬಾ ಯಾತನಾದಾಯಕವಾದಂತಹ ಒಂದು ಕಾಯಿಲೆ ಅಂದ್ರೆ ಈ ಕಾಲುಬಾಯಿ ಜ್ವರ ಅಂತಾನೆ ನಾವು ಹೇಳ್ಬಹುದು. ವಿಶೇಷ ಅಂತಂದ್ರೆ ಒಂದು ಊರು ಅಥವಾ ಒಂದು ಪ್ರದೇಶದ ಶೇಕಡ 70-80% ರಾಸುಗಳು, ಅಂದ್ರೆ ಇಲ್ಲಿ ಒಂದು ವಿಚಾರವನ್ನ ನೀವು ನೆನ್ಪಿಟ್ಕೋಬೇಕು, ಈ ಕಾಲುಬಾಯಿ ಜ್ವರ ಅಂತಕ್ಕಂಥದ್ದು ಕೇವಲ ಸೀಳುಗೊರಸುಳ್ಳ ಪ್ರಾಣಿಗಳಿಗೆ ಮಾತ್ರ ಬರ್ತಕ್ಕಂಥ ರೋಗ. ಅಂತಂದ್ರೆ ಹಸು, ದನ, ಎಮ್ಮೆ, ಕುರಿ, ಮೇಕೆ, ಹಂದಿ ಈ ತರದ ಪ್ರಾಣಿಗಳಿಗೆ ಈ ರೋಗ ಬರುತ್ತೆ ಹೊರತು ನಾಯಿ, ಬೆಕ್ಕು ಅಥವಾ ಕುದುರೆ, ಕತ್ತೆ ಇಂಥ ಪ್ರಾಣಿಗಳಿಗೆ ಈ ಕಾಯಿಲೆ ಬರೋದಿಲ್ಲ. ಆದ್ರೆ ಈ ಸೀಳುಗೊರಸುಳ್ಳ ಪ್ರಾಣಿಗಳಲ್ಲಿ ಇದರ ತೀವ್ರತೆ ಎಷ್ಟಿರುತ್ತಪ್ಪ ಅಂತಂದ್ರೆ ನಿಜವಾಗ್ಲೂ ನಿಮಗೆ ದೊಡ್ಡ ತಲೆನೋವೇ ಆಗೋಗ್ಬಿಡುತ್ತೆ ಅದನ್ನ ನಿರ್ವಹಣೆ ಮಾಡತಕ್ಕಂಥದ್ದು. ಆದಾಗ್ಯೂ ಆಧುನಿಕ ತಂತ್ರಜ್ಞಾನಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ. ಈಗಾಗಲೇ ನಿಮಗೆ ಗೊತ್ತಿದೆ, ಭಾರತ ಸರ್ಕಾರ FMDCP ಅಂದ್ರೆ ಫುಟ್ ಅಂಡ್ ಮೌತ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ, ಕಾಲುಬಾಯಿ ಜ್ವರ ನಿಯಂತ್ರಣ ಕಾರ್ಯಕ್ರಮ ಅಂತ ಮಾಡಿಕೊಂಡು ಹಲವಾರು ವರ್ಷಗಳಿಂದ ಕೋಟಿಗಟ್ಟಲೆ ಹಣವನ್ನ ಇದಕ್ಕೋಸ್ಕರನೇ ವ್ಯಯಿಸ್ತಾ ಇದೆ. ವರ್ಷಕ್ಕೆ 2 ಬಾರಿ, ಒಮ್ಮೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ, ಮತ್ತೊಮ್ಮೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಎಲ್ಲಾ ರಾಸುಗಳಿಗೆ ಇಲಾಖೆಯ ವತಿಯಿಂದ, ಸರ್ಕಾರದ ವತಿಯಿಂದ ಉಚಿತವಾಗಿ ಲಸಿಕೆಯನ್ನ ಹಾಕಿಸಲಾಗ್ತಾ ಇದೆ. ಇದನ್ನ ಒಂದ್ ರೀತಿ ಪಲ್ಸ್ ಪೋಲಿಯೋ ಲಸಿಕೆ ಏನು ಮಾದರಿ ಇತ್ತು, ಅದೇ ಮಾದರಿನಲ್ಲಿ ಮನೆ ಮನೆಗೂ ಮಾಹಿತಿಯನ್ನ ಮೊದಲೇ ತಲುಪಿಸ್ಬಿಟ್ಟು ಈ ಒಂದು ಲಸಿಕೆಯನ್ನ ಹಾಕ್ತಾ ಇದ್ದಾರೆ. ನೀವುಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಊರಿಗೆ ಲಸಿಕೆ ಹಾಕ್ಲಿಕ್ಕೆ ಪಶುವೈದ್ಯಕೀಯ ಇಲಾಖೆಯ ಸಿಬ್ಬಂದಿ ಬಂದಾಗ ಅವ್ರ ಜೊತೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕು. ಯಾವ ಕಾರಣಕ್ಕೂ ಕೂಡ ನೀವು ಏ ನಮ್ಮ ದನಗಳಿಗೆ ಲಸಿಕೆ ಬೇಡ, ನಮ್ಮವು ಆರೋಗ್ಯವಂತವಾಗಿದ್ದಾವೆ, ಅಥವಾ ಕೆಲವು ಮೂಢನಂಬಿಕೆಗಳು ಲಸಿಕೆ ಹಾಕಿಸಿದ್ರೆ ಹಾಲು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಒಂದು, ಇನ್ನೊಂದು ಲಸಿಕೆ ಹಾಕಿದ್ರೆ ದನಗಳು ಅಬಾರ್ಷನ್ ಮಾಡ್ಕೊಳ್ತವೆ ಅಥವಾ ಕಂದು ಹಾಕ್ತವೆ ಅನ್ನೋದು ಎರಡನೇದು. ಸೊ ಈ ಎರಡು ಮೂಢನಂಬಿಕೆಗಳಿಂದಾಗಿ ಕೆಲವರು ಈಗ ಸುಮಾರು ಜನಗಳಿಗೆ ಮಾಹಿತಿ ಸಿಕ್ತಿರೋದ್ರಿಂದ ಶೇಕಡಾ 70% ಜನ ತಮ್ಮ ರಾಸುಗಳಿಗೆ ಲಸಿಕೆ ಹಾಕಿಸ್ಕೊಳ್ತಾರೆ. ಇನ್ನು ಕೆಲವರು ಲಸಿಕೆ ಹಾಕಿಸ್ಕೊಳ್ಳಿಕ್ಕೆ ಹಿಂದೇಟು ಹಾಕ್ತಾರೆ. ಅಂತವರ ಮನವೊಲಿಸಿ ನಿಮ್ಮ ಊರಿನ ಪ್ರತಿಯೊಂದು ಜಾನುವಾರಿಗೂ ಕೂಡ ಈ ಕಾಲುಬಾಯಿ ಜ್ವರದ ಲಸಿಕೆ ತಲುಪೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನಿಮ್ಮ ಗುರುತರ ಜವಾಬ್ದಾರಿ. ಅದನ್ನ ಮಾಡಿಬಿಟ್ರೆ ನಿಮ್ಮ ಊರುಗಳಲ್ಲಿ ಈ ಕಾಲುಬಾಯಿ ಜ್ವರದ ಹಾವಳಿಯನ್ನ ಬಹುತೇಕ ತಡೆಗಟ್ಟಬಹುದು ಸ್ನೇಹಿತರೆ. ಆಯ್ತು, ನಾವು ಲಸಿಕೆಯನ್ನು ಕೂಡ ಹಾಕಿಸ್ಕೊಂಡಿದ್ವಿ, ಆದಾಗ್ಯೂ ಕೂಡ ರೋಗೋದ್ರೇಕ ಆಗಿದೆ, ಎಂತಹ ಸಂದರ್ಭಗಳಲ್ಲಿ ಏನ್ ಮಾಡಬೇಕು? ನೋಡಿ, ಇದು ವೈರಸ್ ನಿಂದ ಬರ್ತಕ್ಕಂಥ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಚುಚ್ಚುಮದ್ದಾಗಲಿ ಅಥವಾ ಔಷಧಿಗಳಾಗಲಿ ಇಲ್ಲ. ನಾವು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡ್ತೀವಿ ಅನ್ನೋದೇ ಬಹಳ ಮುಖ್ಯ ಆಗ್ತದೆ. ಹಾಗಾದ್ರೆ ಏನ್ ಮಾಡಬಹುದು ಸ್ನೇಹಿತರೆ? ಈ ವೈರಸ್ಗೆ, ಕಾಲುಬಾಯಿ ಜ್ವರದ ವೈರಸ್ಗೆ ಒಂದು ರಾಮ್ಬಾಣ ಅಂತಂದ್ರೆ ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂಥ, ನಾವೆಲ್ಲರೂ ದಿನನಿತ್ಯ ಬಳಸ್ತಕ್ಕಂಥ ಅಡಿಗೆ ಸೋಡಾ ಪುಡಿ. ಸೊ ಈ ಅಡಿಗೆ ಸೋಡಾ ಪುಡಿಯನ್ನು ಬಳಸಿಕೊಂಡು ನಾವು ಈ ರೋಗವನ್ನ ಬಹುತೇಕ ನಿಯಂತ್ರಣ ಮಾಡಬಹುದು. ಅಂದ್ರೆ ನಾನು ಹೇಳಿದೆ ಮುಂಚೆನೆ, ಈ ಕಾಯಿಲೆನಲ್ಲಿ ಬಾಯಿನಲ್ಲಿ ಹಾಗೂ ಕಾಲಿನಲ್ಲಿ ಹುಣ್ಣುಗಳಾಗಿರ್ತವೆ ಅಂತ ಹೇಳ್ಬಿಟ್ಟು, ನಾವೇನ್ ಮಾಡಬೇಕು? ಪ್ರತಿನಿತ್ಯ ದಿನಕ್ಕೆ 7-8 ಸಾರಿ ಅಥವಾ ಇನ್ನೂ ಹೆಚ್ಚು ಬಾರಿ ಬೆಚ್ಚಗಿರೋ ನೀರಿನಲ್ಲಿ 1-2 ಚಮಚ ಅಡಿಗೆ ಸೋಡಾವನ್ನ ಮಿಶ್ರಣ ಮಾಡಿಕೊಂಡು ಬಾಯಲ್ಲಿರ್ತಕ್ಕಂಥ ಹುಣ್ಣುಗಳನ್ನ ತಿಕ್ಕಿ ತಿಕ್ಕಿ ತೊಳಿಬೇಕು. ಹಾಗೇನೆ ಕಾಲಲ್ಲಿರ್ತಕ್ಕಂಥ ಹುಣ್ಣುಗಳನ್ನು ಕೂಡ ಇದೇ ಅಡಿಗೆ ಸೋಡಾದ ದ್ರಾವಣದಲ್ಲಿ ತೊಳಿತಾ ಇರಬೇಕು. ನೀವು ಎಷ್ಟು ಸಲ ದಿನಕ್ಕೆ ತೊಳಿತೀರೋ ಅಷ್ಟು ಕೂಡ ಒಳ್ಳೆಯದು. ಆ ಹುಣ್ಣುಗಳ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ, ಜಾನುವಾರುಗಳಿಗೆ ಒಂಥರ ಆರಾಮ ಆಗುತ್ತೆ. ಸೊ ಇದು ಮೊದಲನೇದು ನೀವು ಮಾಡಬೇಕಾಗಿರೋದು. ಹಾಗೇನೆ ನಾನು ನಿಮಗೆ ಹೇಳಿದೆ, ಮೇವು ತಿನ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ನೀವು ಯಾವುದೇ ರೀತಿಯ ಮೇವಿನ ಕಡ್ಡಿಗಳಿರ್ಬೋದು ಅಥವಾ ಹರಿತವಾದ ಮೇವಿನ ಬೆಳೆಗಳಿರ್ಬೋದು ಅಥವಾ ಒಣಮೇವು ಇರಬಹುದು, ತಿನ್ಲಿಕ್ಕೆ ಖಂಡಿತ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ತುಂಬಾ ಮೆದುವಾದ ಆಹಾರವನ್ನು ಕೊಡ್ತಕ್ಕಂಥದ್ದು, ಬಾಳೆಹಣ್ಣು ಇರ್ಬೋದು ಅಥವಾ ಎಳೆ ಸೊಪ್ಪುಗಳಿರ್ಬೋದು, ರುಬ್ಬಿದಂತ ಮೊಳಕೆ ಅಥವಾ ಹೆಸರು ಕಾಳಿರ್ಬೋದು, ಇಂಥದ್ದನ್ನ ನಾವು ಜಾನುವಾರುಗಳಿಗೆ ತಿನ್ಲಿಕ್ಕೆ ಕೊಡಬೇಕಾಗ್ತದೆ. ಜೊತೆಯಲ್ಲಿ ಕೆಲವು ಮನೆ ಮದ್ದುಗಳನ್ನು ನಾನು ಹೇಳ್ತೀನಿ, ಅದನ್ನ ಖಂಡಿತವಾಗ್ಲೂ ನೀವು ಪ್ರಯೋಗ ಮಾಡಬಹುದು. ಮೊದಲನೇದಾಗಿ 1 ಲೀಟರ್ ನೀರಲ್ಲಿ 50 ಗ್ರಾಂ ಬೆಲ್ಲ ಹಾಕೊಳ್ಳಿ, ಜೊತೆಗೆ 30 ಗ್ರಾಂ ಶುಂಠಿ ಹಾಕೊಳ್ಳಿ, 50 ಗ್ರಾಂ ಕೊತ್ತಂಬರಿ ಬೀಜ ತಗೊಳ್ಳಿ. ಹಾಗೇನೆ ಕರಿ ಜಾಲಿ ಗಿಡಗಳು ನಿಮ್ಮೂರಲ್ಲಿ ಖಂಡಿತ ಇದ್ದೇ ಇರುತ್ತೆ. ಆ ಕರಿ ಜಾಲಿ ಗಿಡದ ತೊಗಟೆಯನ್ನ 1 ಚಕ್ಕೆಯಷ್ಟು ಅಥವಾ 100 ಗ್ರಾಂನಷ್ಟು, ಈ 4 ಐಟಮ್ಸ್, ಬೆಲ್ಲ, ಶುಂಠಿ, ಕೊತ್ತಂಬರಿ ಬೀಜ ಹಾಗೂ ಕರಿ ಜಾಲಿಯ ತೊಗಟೆ, ಇವಿಷ್ಟನ್ನು 1 ಲೀಟರ್ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಕುದಿಸಿ ಕಷಾಯವನ್ನು ತಯಾರು ಮಾಡಿ ಇಟ್ಕೋಬೇಕು. ಆ ರೀತಿ ತಯಾರಿಸಿದ ಕಷಾಯದಲ್ಲಿ 1 ಗೊಟ್ಟವನ್ನ ಮಾತ್ರ 1 ಬಾರಿ ಮಾತ್ರ ನೆನಪಲ್ಲಿಟ್ಕೊಳ್ಳಿ, 1 ಸಲ ಮಾತ್ರ ಅದನ್ನ ಗೊಟ್ಟದಲ್ಲಿ ಜಾನುವಾರಿಗೆ ಕುಡಿಸಬೇಕು. ಉಳಿದಂತ ಔಷಧಿ ಏನಿರುತ್ತೆ ಆ ಔಷಧಿಯನ್ನ ಬಾಯಲ್ಲಿರ್ತಕ್ಕಂಥ ಹಾಗೂ ಕಾಲಿನಲ್ಲಿರ್ತಕ್ಕಂಥ ರಣಗಳಿಗೆ ಅಥವಾ ಹುಣ್ಣುಗಳಿಗೆ ನಾವು ಬೆಳಗ್ಗೆ ಸಂಜೆ ಹಚ್ಚುತ್ತಾ ಬರಬೇಕು. ಇದರಿಂದ ಬಹುತೇಕ ಈ ಹುಣ್ಣುಗಳು ಮಾಯ್ತಾ ಬರ್ತವೆ, ಹಾಗೇನೆ ಜಾನುವಾರು ಬೇಗ ಸುಧಾರಿಸ್ಕೊಳ್ತದೆ ಸ್ನೇಹಿತರೆ. ಇನ್ನು ಒಂದು ಸುಲಭವಾದ ಔಷಧಿಯನ್ನ ಹೇಳ್ತೀನಿ, ಇದಕ್ಕೆ ಹೆಚ್ಚಿನ ಅಂಶಗಳೇನು ಬೇಕಾಗಲ್ಲ. ಹೊಗೆ ಸೊಪ್ಪು ಹಾಗೂ ಸುಣ್ಣದ ಪುಡಿ ಇಷ್ಟಿದ್ರೆ ಸಾಕು. 75 ಗ್ರಾಂನಷ್ಟು ಹೊಗೆ ಸೊಪ್ಪಿನ ಪುಡಿ ತಗೊಳ್ಳಿ, 30 ಗ್ರಾಂ ಸುಣ್ಣದ ಪುಡಿನ ತಗೊಂಡ್ಬಿಟ್ಟು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಬಿಡಿ. ಇದೇನೇ ಒಂದು ಔಷಧಿ ರೀತಿ ಆಗುತ್ತೆ. ಈ ಔಷಧಿಯನ್ನ ಕಾಲುಬಾಯಿ ಜ್ವರದ ಏನು ಲಕ್ಷಣಗಳಿರ್ತವೆ, ಬಾಯಲ್ಲಿರ್ತಕ್ಕಂಥ ಹುಣ್ಣುಗಳು ಹಾಗೂ ಕಾಲಲ್ಲಿರ್ತಕ್ಕಂಥ ಹುಣ್ಣುಗಳು ಎರಡನ್ನು ಮೊದಲು ಅಡಿಗೆ ಸೋಡಾ ದ್ರಾವಣದಲ್ಲಿ ಫಸ್ಟ್ ಚೆನ್ನಾಗಿ ತೊಳ್ಕೊಂಡ್ಬಿಡಿ. ಇದನ್ನ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ, ನೀವೇನೇ ಔಷಧಿ ಪ್ರಯೋಗ ಮಾಡ್ಲಿಕ್ಕೆ ಮುಂಚೆ ಅಡಿಗೆ ಸೋಡಾ ದ್ರಾವಣದಲ್ಲಿ ಹುಣ್ಣುಗಳನ್ನ ತೊಳಿಬೇಕು. ತೊಳೆದುಬಿಟ್ಟು ತದನಂತರ ಈ ಹೊಗೆ ಸೊಪ್ಪು ಹಾಗೂ ಸುಣ್ಣದ ಪುಡಿಯ ಮಿಶ್ರಣ ಏನಿರುತ್ತೆ ಅದನ್ನ ಬಾಯಲ್ಲಿರ್ತಕ್ಕಂಥ ಹುಣ್ಣುಗಳು ಹಾಗೂ ಕಾಲಿನ ಹುಣ್ಣುಗಳು ಎರಡಕ್ಕೂ ನೀವು ಹಚ್ಚಬೇಕು. ಈ ರೀತಿ ದಿನಕ್ಕೆ 2-3 ಸಲ ಮಾಡಿದ್ರು ಕೂಡ 2-3 ದಿವಸದಲ್ಲೇ ನಿಮಗೆ ಆ ಒಂದು ಹುಣ್ಣುಗಳ ತೀವ್ರತೆ ಕಡಿಮೆ ಆಗೋದನ್ನ ನೀವು ಗಮನಿಸಬಹುದು. ಇನ್ನು ಒಂದು ವಿಶೇಷವಾದ ಔಷಧಿ ಅಂತಂದ್ರೆ ಹೆಸರು ಕಾಳು, 1/4 ಕೆಜಿಯಷ್ಟು ಹೆಸರು ಕಾಳು ತಗೊಳ್ಳಿ, ಇದನ್ನ ನೀರಲ್ಲಿ ಕುದಿಸ್ಕೊಂಡ್ಬಿಡಿ. ಮೊದಲೇ ನೆನೆಸಿಟ್ರೆ ಇನ್ನೂ ಒಳ್ಳೇದು, ನೆನೆಸಿಟ್ಟಿಲ್ಲ ಅಂದ್ರೂ ಕೂಡ ನೀವು ಅದನ್ನ ನೀರಲ್ಲಿ ಕುದಿಸ್ಬಿಟ್ಟು ರುಬ್ಬಿ ಒಂದು ಹೂರಣವನ್ನ ತಯಾರು ಮಾಡ್ಕೊಳ್ಳಿ. ಈ ಹೂರಣವನ್ನ ನಾವು ರಾಸುಗಳ ನಾಲಿಗೆಗೆ ಒಸಡಿಗೆ ಎಲ್ಲ ಚೆನ್ನಾಗಿ ತಿಕ್ಕಬಹುದು. ಜಾನುವಾರು ಅದನ್ನ ತಿಂದ್ರೂ ಕೂಡ ಒಳ್ಳೇದು, ಯಾಕೆಂದ್ರೆ ಅದರ ದೇಹಕ್ಕೆ ಬೇಕಾದಂತಹ ಪುಷ್ಟಿ ಕೂಡ ಸಿಗ್ತದೆ. ಜೊತೆಯಲ್ಲಿ ಕಾಲಿನ ಹುಣ್ಣುಗಳಿಗೂ ಕೂಡ ಈ ಹೂರಣವನ್ನ ಹಚ್ಚಬಹುದು, ಏನೂ ತೊಂದರೆ ಇಲ್ಲ. ಇದು ಜಾನುವಾರುಗಳಿಗೆ ಒಂದ್ ರೀತಿಯಲ್ಲಿ ಆಹಾರನೂ ಆಗುತ್ತೆ, ಔಷಧಿನೂ ಆಗುತ್ತೆ. ಇನ್ನು ಕೊನೆಯದಾಗಿ ಇನ್ನೊಂದು ಔಷಧಿ ಹೇಳ್ತೀನಿ, ಇದು ಕೂಡ ಅಷ್ಟೇ, ನಿಮ್ಮ ರೋಗ ಪೀಡಿತ ರಾಸುಗಳಿಗೆ ಮೇವಾಗಿ ಕೂಡ ಇದನ್ನ ಬಳಸ್ಕೋಬಹುದು, ಮತ್ತೆ ರೋಣಗಳಿಗೆ ಅಥವಾ ಹುಣ್ಣುಗಳಿಗೆ ಔಷಧಿಯಾಗಿ ಕೂಡ ಇದನ್ನ ಬಳಸ್ಕೋಬಹುದು. ಇದರಲ್ಲಿ 1 ಕೆಜಿಯಷ್ಟು ಮೆಂತೆ ಸೊಪ್ಪು ತಗೊಳ್ಳಿ, 10-12 ಬಾಳೆಹಣ್ಣು ತಗೊಳ್ಳಿ, ಪುಟ್ಬಾಳೆ ಆದ್ರೂ ಇರಬಹುದು ಅಥವಾ ಏಲಕ್ಕಿ ಬಾಳೆ, ಪಚ್ಚಬಾಳೆ ಯಾವ್ದಾದ್ರೂ ಆಗುತ್ತೆ. ಜೊತೆಗೆ ಒಂದ್ ಎರಡೆರಡು ಹಿಡಿಯಷ್ಟು ತುಳಸಿ ಸೊಪ್ಪು ಮತ್ತೆ ಬೇವಿನ ಸೊಪ್ಪು ಇವಿಷ್ಟನ್ನು ಚೆನ್ನಾಗಿ ಅರ್ಧ ಬಿಟ್ಟು ಲೇಪದ ತರ ಮಾಡ್ಕೊಳ್ಳಿ. ಮೆಂತೆ ಸೊಪ್ಪು, ಬಾಳೆಹಣ್ಣು, ತುಳಸಿ ಸೊಪ್ಪು, ಬೇವಿನ ಸೊಪ್ಪು ಚೆನ್ನಾಗಿ ಅರ್ದು ಬಿಟ್ಟು ಲೇಪದ ತರ ಮಾಡಿಕೊಂಡು ಬಾಯಿನ ಹಾಗೂ ಒಸಡಿನ ಗಂಟಲಿನ ಮೇಲಿರ್ತಕ್ಕಂತ ನಾಲ್ಗೆ ಮೇಲಿರ್ತಕ್ಕಂತ ಹುಣ್ಣುಗಳಿಗೆ ಚೆನ್ನಾಗಿ ಲೇಪನ ಮಾಡಿ ಇದನ್ನು ಒಂದು ಅರ್ಧರ್ಧ ಕೆಜಿಯಷ್ಟು ತಿನ್ಸಿದ್ರು ಕೂಡ ತುಂಬಾನೇ ಒಳ್ಳೇದು. ಹಾಗೇನೆ ಕಾಲಲ್ಲಿರ್ತಕ್ಕಂತ ವ್ರಣಗಳಿಗೂ ಇದನ್ನು ಹಚ್ಕೊಳ್ಳಿ. ಇದರಿಂದ ಜಾನುವಾರುಗಳು ಬಹಳ ಬೇಗ ಸುಧಾರಿಸಿಕೊಳ್ತವೆ. ಈ ರೀತಿಯಾದ ಮನೆ ಮದ್ದುಗಳು ಹಾಗೂ ನಾನು ಮುಂಚೆನೆ ಹೇಳ್ದಂಗೆ ಅಡಿಗೆ ಸೋಡಾ ದ್ರಾವಣವನ್ನ ಬೆಚ್ಚಗಿರೋ ನೀರಲ್ಲಿ ಮಾಡಿಕೊಂಡು ಚೆನ್ನಾಗಿ ಹುಣ್ಣುಗಳನ್ನು ತೊಳೆಯೋದ್ರಿಂದ ನಾವು ಬಹುತೇಕವಾಗಿ ಈ ಕಾಲುಬಾಯಿ ಜ್ವರದ ಒಂದು ಸಂಕಟವನ್ನು ನಾವು ನಿವಾರಣೆ ಮಾಡಬಹುದು ಸ್ನೇಹಿತರೆ. ಆಯ್ತು, ಕಾಲುಬಾಯಿ ಜ್ವರವನ್ನೇನೋ ನೀವು ಚೆನ್ನಾಗಿ ನೋಡ್ಕೊಂಡ್ರಿ, ವಾಸಿನೂ ಮಾಡ್ಕೊಂಡ್ರಿ, ಆದ್ರೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಬಿಟ್ಟು ನಿಮ್ಮ ಜಾನುವಾರುಗಳನ್ನ ಗಮನಿಸಿದ್ರೆ ನಿಮ್ಗೆ ಅನ್ಸುತ್ತೆ ಇದೇನಪ್ಪ ಇದು ಒಳ್ಳೆ ಗೂಬೆ ತರ ಕೂದಲು ಬಿಟ್ಕೊಂಡಿದೆ, ಇದೇನು ಒಳ್ಳೆ ನಮ್ ದನ ಹೋಗಿ ಕಾಗೆ ಆಗಿದೆ ಅಂತ ನಿಮ್ಗೆ ಅನ್ಸ್ಬಿಡ್ಬಹುದು. ಯಾಕೆಂದ್ರೆ ಕಾಲುಬಾಯಿ ಜ್ವರ ಬಂದಂತ ಸಂದರ್ಭದಲ್ಲಿ ಉಂಟಾಗ್ತಕ್ಕಂತ ಹಾರ್ಮೋನುಗಳ ಏರುಪೇರಿನಿಂದಾಗಿ ಅಂದ್ರೆ ಥೈರಾಯ್ಡ್ ಗ್ರಂಥಿ ಇರಬಹುದು, ಬೇರೆ ಬೇರೆ ಗ್ರಂಥಿಗಳಲ್ಲಿ ಉಂಟಾಗ್ತಕ್ಕಂತ ಹಾರ್ಮೋನ್ ವ್ಯತ್ಯಾಸದಿಂದಾಗಿ ಜಾನುವಾರುಗಳಿಗೆ ಕೆಲವು ಸೈಡ್ ಎಫೆಕ್ಟ್ಸ್ ಅಂತ ಏನ್ ಹೇಳ್ತೀವಿ, ಅಡ್ಡ ಪರಿಣಾಮಗಳು ಉಂಟಾಗಿ ಅವು ಈ ರೀತಿಯಾಗಿ ಪುಕ್ಕ ಬಿಟ್ಕೊಳ್ಳೋದು ಅಂತ ನಾವು ಹಳ್ಳಿ ಕಡೆ ಹೇಳ್ತೀವಿ. ಕೂದಲು ಒರಟೊರಟಾಗಿ ಉದ್ದುದ್ದವಾಗಿರುತ್ತೆ, ಆಮೇಲೆ ಅವು ಬಿಸಿಲಿಗೆ ಬಂದ್ರೆ ತಡ್ಕೊಳ್ಳೋದೇ ಇಲ್ಲ, ಬಿಸಿಲಿಗೆ ಬಂದ್ರೆ ಏದುಸಿರು ಬಿಡ್ಲಿಕ್ಕೆ ಶುರು ಮಾಡ್ತವೆ, ಹಾಗೇನೆ ವಿಪರೀತವಾಗಿ ಬಡಕ್ಲಾಗ್ತಾ ಹೋಗ್ತವೆ. ಆಮೇಲೆ ನೀವು ಗಮನಿಸಬಹುದು ಅಂತ ರಾಸುಗಳು ಗರ್ಭ ಕಟ್ಟಲಿಕ್ಕೆ ಕೂಡ ಸಮಸ್ಯೆ ಆಗುತ್ತೆ, ಎರಡು ಮೂರು ತರ ಹೀಟಿ ಕುಡಿಸಿದ್ರು ಅವು ಬೇಗ ಗಬ್ಬ ಆಗೋಲ್ಲ. ಇಂತಹ ಸಮಸ್ಯೆ ಬಂದಾಗ ನಾವು ಏನ್ ಮಾಡಬಹುದು ಅಂತಂದ್ರೆ, ಅಫ್ಕೋರ್ಸ್ ನೀವು ಪಶುವೈದ್ಯರಿಗೆ ತೋರಿಸಿ ಇದಕ್ಕೆ ಸೂಕ್ತ ರೀತಿಯ ಚಿಕಿತ್ಸೆಗಳನ್ನ ಮಾಡಿಸ್ಕೊಳ್ಳೇಬೇಕು. ಅದರ ಜೊತೆ ಜೊತೆಗೆ ಮನೆಯಲ್ಲಿ ನೀವು ಕೆಲವು ಮನೆ ಮದ್ದುಗಳನ್ನ ಪ್ರಯೋಗ ಮಾಡಬಹುದು. ನೋಡಿ, ಬಹಳ ಸುಲಭವಾಗಿ ಮಾಡಬಹುದಾದದ್ದು ಅಂತಂದ್ರೆ, ಇಂಗು ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲಿ ಉಪಯೋಗಿಸ್ತೀವಿ. ಇಂಗು ತೆಂಗು ಇದ್ರೆ ಮಂಗಮ್ಮನು ಅಡಿಗೆ ಮಾಡ್ತಾಳೆ ಅಂತಕ್ಕಂಥದ್ದು ಒಂದು ಹಳೆ ಗಾದೆ. ಏನಿವೆ ಇಲ್ಲಿ ನಾವು ಇಂಗನ್ನ ಔಷಧಿಯಾಗಿ ಬಳಸ್ಕೊಳ್ಳೋಣ. ಒಂದು 5-10 ಗ್ರಾಮ್ನಷ್ಟು ಇಂಗು ತಗೊಳ್ಳಿ, ಒಂದು 10 ಬಾಳೆಹಣ್ಣು ತಗೊಳ್ಳಿ, ಒಂದು 1/4 ಕೆಜಿಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆ, ಇವಿಷ್ಟನ್ನು ಚೆನ್ನಾಗಿ ರುಬ್ಕೋಬೇಕು. ಅವಕಾಶ ಇದ್ದವರು ಸಣ್ಣ ಮೀನಿನ ಪುಡಿಯನ್ನು ಬೇಕಿರೋ ಒಂದು 50 ಗ್ರಾಮ್ ಸೇರಿಸ್ಕೊಳ್ಬಹುದು ಅಂತ ಹೇಳ್ತಾರೆ, ಇದು ಆಪ್ಷನಲ್ ಅಂತ ಇಟ್ಕೊಳ್ಳೋಣ, ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಇಂಗು, ಬಾಳೆಹಣ್ಣು, ಹೆಸರು ಬೇಳೆ ಇಷ್ಟನ್ನು ಚೆನ್ನಾಗಿ ರುಬ್ಬಿಕೊಂಡು ನೀವು ಔಷಧಿ ಮಾಡಿಕೊಂಡು ಇದನ್ನ ರಾಸುಗಳಿಗೆ ಬೆಳಿಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, ಒಂದು 15 ತಿನ್ನಿಸ್ತಾ ಬಂದ್ರೆ ಈ ಒಂದು ಗೂಬೆ ರೋಗದ ಒಂದು ಏನು ಪರಿಣಾಮಗಳಿದಾವೆ ಅದೆಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೇನೆ ನುಗ್ಗೆ ಸೊಪ್ಪು ಕೂಡ ಇದಕ್ಕೆ ಒಂದು ತುಂಬಾ ಉತ್ಕೃಷ್ಟವಾದ ಔಷಧಿ ಅಂತ ಹೇಳ್ಬೋದು. ನುಗ್ಗೆ ಸೊಪ್ಪನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳಗ್ಗೆ ಒಂದು 3-4 ಹಿಡಿ ಅಥವಾ 3-4 ಬೊಗಸೆ ಮತ್ತೆ ಸಂಜೆ ಒಂದು 3-4 ಬೊಗಸೆ ಪ್ರತಿದಿನ ತಿನ್ನಿಸ್ತಾ ಒಂದು ತಿಂಗಳ ಕಾಲ ಆದ್ರೂ ತಿನ್ನಿಸಿ, ಏನೂ ತೊಂದರೆ ಇಲ್ಲ. ಇದರಿಂದ ದೇಹಕ್ಕೆ ಬೇಕಾದಂತ ಪೌಷ್ಟಿಕಾಂಶಗಳು ದೊರೆಯುತ್ತವೆ, ಹಾಗೇನೆ ಪ್ರೋಟೀನ್ಗಳು ದೊರೆಯುತ್ತವೆ, ಕಬ್ಬಿಣದ ಅಂಶ ದೊರೆಯುತ್ತೆ. ಇದೆಲ್ಲ ದೊರೆತು ಜಾನುವಾರುಗಳಲ್ಲಿ ಏನು ಈ ಗೋಬೆ ರೋಗದ ಲಕ್ಷಣಗಳಿದಾವೆ ಅವೆಲ್ಲನೂ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಇನ್ನೂ ಒಂದು ಮಾಡಬಹುದು, ಎಳೆ ಪರಂಗಿಕಾಯಿ, ಒಂದೆರಡು ಎಳೆ ಪರಂಗಿಕಾಯಿಗಳನ್ನ ತಗೊಂಡು ಅದನ್ನು ತುರಿದು ಬಿಟ್ಟು ಆ ತುರಿದಂತ ಏನು ಬರುತ್ತೆ ಆ ಪರಂಗಿಕಾಯಿ ತುರಿ ಅದನ್ನ ನೀವು ಬೆಳಗ್ಗೆ ಸಾಯಂಕಾಲ ಒಂದು 15 ದಿನಗಳ ಕಾಲ ತಿನ್ನಿಸಬಹುದು ಸ್ನೇಹಿತರೆ. ಹಾಗೇನೆ ಮೆಂತೆ ಸೊಪ್ಪು ಅಥವಾ ಮೊಳಕೆ ಬಂದಂತ ಮೆಂತೆಯನ್ನು ತಗೊಳ್ಳಿ, ಮೆಂತೆಯನ್ನು ನೆನೆಸಿಬಿಟ್ಟು ಮೊಳಕೆ ಬರೆಸ್ಕೊಳ್ಳಿ, ಒಂದು ಹಿಡಿ ಕರಿ ಹೆಳ್ಳಾಕಿ ಹಾಗೇನೆ ಒಂದು 50 ಗ್ರಾಮ್ ಬೆಲ್ಲವನ್ನು ಕೂಡ ಅರ್ದುಬಿಟ್ಟು ದಿನಕ್ಕೊಂದ್ಸಲ ಹಾಗೆ ಒಂದು 10 ಕೊಟ್ಟರು ಕೂಡ ಈ ಗೂಬೆ ರೋಗದ ಲಕ್ಷಣಗಳು ಕಮ್ಮಿ ಆಗ್ತಾ ಬರುತ್ತೆ. ಮೊಳಕೆ ಬಂದಂತ ಮೆಂತೆ, ಒಂದು ಹಿಡಿ ಕರಿ ಎಳ್ಳು ಹಾಗೂ 50 ಗ್ರಾಂ ಬೆಲ್ಲ ಇದಿಷ್ಟನ್ನು ಅರ್ದುಬಿಟ್ಟು ದಿನಕ್ಕೊಂದ್ಸಲ ಹಾಗೆ ಒಂದು 10 ಕಾಲ ತಿನ್ನಿಸೋದು. ಈ ರೀತಿಯಾದ ಕೆಲವು ಸುಲಭವಾದ ಮನೆಮದ್ದುಗಳನ್ನು ನೀವು ಪ್ರಯೋಗ ಮಾಡೋದ್ರಿಂದ ಈ ಕಾಲುಬಾಯಿ ಜ್ವರವನ್ನು ನೀವು ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಹಾಗೇನೆ ಅದರ ತದನಂತರ ಬರ್ತಕ್ಕಂತ ಏನು ಮಳೆ ನಿಂತ್ರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಈ ಒಂದು ಗೂಬೆ ರೋಗ ಅಂತಕ್ಕಂಥದ್ದು ಕಾಲುಬಾಯಿ ಜ್ವರದಿಂದ ನಿಮ್ಮ ರಾಸುಗಳು ಹುಷಾರಾದ್ರೂ ಕೂಡ ಒಂದೆರಡು ತಿಂಗಳಲ್ಲಿ ಗೂಬೆ ರೋಗ ಅವುಗಳನ್ನು ಕಾಡುತ್ತೆ. ಅದನ್ನು ಕೂಡ ನೀವು ನಿವಾರಣೆ ಮಾಡಿಕೊಂಡು ಮತ್ತೆ ನಿಮ್ಮ ರಾಸುಗಳು ಚೆನ್ನಾಗಿ ಹಾಲು ಕೊಡ್ಲಿಕ್ಕೆ ಚೆನ್ನಾಗಿ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಸಹಾಯ ಆಗೋ ರೀತಿ ಮಾಡಬಹುದು. ಖಂಡಿತ ಇದನ್ನ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತಿಗೆ ಇಲ್ಲಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮುಂದಿನ ವಾರ ನಾವು ರಾಸುಗಳನ್ನ ಬಹುವಾಗಿ ಕಾಡ್ತಕ್ಕಂತ ವಿಶೇಷವಾಗಿ ಮಿಶ್ರ ತಳಿ ದನಗಳನ್ನು ಕಾಡ್ತಕ್ಕಂತ ಕೆಚ್ಚಲು ಬಾವು ರೋಗದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ, 9008598832. ಮತ್ತೊಮ್ಮೆ 9008598832. ನಮಸ್ಕಾರ ಸ್ನೇಹಿತರೆ. ಬಿಟ್ಟದೆ ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಸುತ್ತದೆ ನೊಸಲಿಗೆ ವಿಭೂತಿಯಾದೆ ಕಟ್ಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿ ಗಾದೆಯೋ ಎಲೆ ಮಾನವ ಹರಿ ಹರಿ ಹೋಗು ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೌರ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ, ಹವಾಮಾನದ ಬಗ್ಗೆ ಯೋಚನೆ ಮಾಡಿದಿರಾ? ಇನ್ನಾದ್ರೂ ಚಿಂತೆ ಇಲ್ಲಪ್ಪ, ಕೃಷಿ ವಿಮೆ ಮಾಡ್ತಿದ್ದೀನಿ. ಹವಾಮಾನ ಪ್ರಕೋಪ ಇದ್ರು, ಇಳುವರಿ ಕಡಿಮೆ ಇದ್ರು ವಿಮೆಯಿಂದ ಪರಿಹಾರ ಸಿಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ತಕ್ಷಣವೇ ಸಮೀಪದ ಸರ್ಕಾರಿ ಬ್ಯಾಂಕ್ ಶಾಖೆಯನ್ನು, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾದ ಬೆಂಗಳೂರು ಕಚೇರಿ ಅಥವಾ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಬೆಳೆ ವಿಮೆಯನ್ನು ತಕ್ಷಣವೇ ಮಾಡಿಸಿ. ಬೆಳೆ ವಿಮೆಗೆ ಸಂಬಂಧಿಸಿದ ದೂರು ನೀಡಲು ಎಐಸಿಯ ದೂರು ನಿವಾರಣಾ ಕಚೇರಿಯನ್ನು ಸಂಪರ್ಕಿಸಿ. ವಿಮೆ ಆಧಾರದ ಷರತ್ತು. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ಲೋಕದಲ್ಲಿ ಮುಂದಿನ 5 ದಿನಗಳ ಕಾಲ ಹಾಸನ ಜಿಲ್ಲೆಯ ಹವಾಮಾನ ಹೇಗಿರಲಿದೆ ಎನ್ನುವ ಮಾಹಿತಿಯನ್ನ ನೀಡುತ್ತಿದ್ದಾರೆ ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರು. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಜೇಗೌಡ, ಹಿರಿಯ ವಿಜ್ಞಾನಿಯಾಗಿ ಮುಖ್ಯಸ್ಥ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮುಂದಿನ 5 ದಿನಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಬೀಳುತ್ತೆ ಎಂಬ ಮಾಹಿತಿಯನ್ನು ಕೊಡ್ತೀನಿ. ಈಗ ನಮಗೆ ಭಾರತೀಯ ಹವಾಮಾನ ಇಲಾಖೆ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಂದ ಬಂದಂತಹ ಮಾಹಿತಿ ಪ್ರಕಾರ 27ನೇ ತಾರೀಕು ಶನಿವಾರ 4.5 ಸೆಂಟಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 28 ಭಾನುವಾರ 4.5 ಸೆಂಟಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 29 ಸೋಮವಾರ 2 ಸೆಂಟಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗೆಯೇ 30 ಮಂಗಳವಾರ 2 ಸೆಂಟಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 1ನೇ ತಾರೀಕು ಬುಧವಾರ ಮುಂದಿನ ತಿಂಗಳು 1ನೇ ತಾರೀಕು ಬುಧವಾರ 0.5 ಸೆಂಟಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಬೀಳಬಹುದಾದಂತಹ ಮಳೆಯ ಪ್ರಮಾಣ. ಹಾಗೆ ನಮ್ಮ ಚನ್ನರಾಯಪಟ್ಟಣ ಮತ್ತು ಅರಸೀಕೆರೆ ಭಾಗದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಬೀಳ್ಬೋದು. ನಮ್ಮ ಮಲೆನಾಡು ಮತ್ತು ಅರಮಲ್ನಾಡು ಭಾಗದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣ ಬೀಳ್ಬೋದು. ಒಟ್ಟಾರೆಯಾಗಿ ಶನಿವಾರ ಭಾನುವಾರ ಹೆಚ್ಚಿನ ಮಳೆ ಬೀಳುತ್ತೆ, ಸೋಮವಾರ ಮಂಗಳವಾರ ತುಸು ಕಡಿಮೆ ಆಗುತ್ತೆ, ಬುಧವಾರ ಬಹಳ ಕಡಿಮೆ ಮಳೆ 0.5 ಸೆಂಟಿಮೀಟರ್ ಮಳೆ ಬೀಳುವ ಸಾಧ್ಯತೆ. ಇನ್ನು ಉಷ್ಣಾಂಶಕ್ಕೆ ಬಂದ್ರೆ ಗರಿಷ್ಠ 31-32 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಕನಿಷ್ಠ 17-18 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಗಾಳಿಯಲ್ಲಿ ತೇವಾಂಶ ಶೇಕಡ 81-82 ಇರುತ್ತದೆ, ಕನಿಷ್ಠ ತೇವಾಂಶ 71-72 ಇರುತ್ತೆ. ಮುಂದಿನ 5 ದಿನಗಳಲ್ಲಿ ಗಾಳಿಯ ವೇಗ ಪ್ರತಿ ಗಂಟೆಗೆ 5-6 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರ್ತದೆ, ಅಂದ್ರೆ ಗಾಳಿ ವೇಗ ಬಹಳ ಕಡಿಮೆ ಇರ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಮುಂದಿನ 5 ದಿನಗಳಲ್ಲಿ ಸಾಧಾರಣದಿಂದ ಹೆಚ್ಚು ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗಾಗಿ ರೈತ ಬಾಂಧವರು ಈ ಮಳೆ ಪ್ರಮಾಣದ ಆಧಾರದ ಮೇಲೆ ತಮ್ಮ ಕೃಷಿ ಚಟುವಟಿಕೆಯನ್ನ ಕೈಗೊಳ್ಳಬಹುದಾಗಿದೆ. ಈಗ ಭತ್ತ ಬೆಳೆಯುವಂತ ಪ್ರದೇಶದಲ್ಲಿ ಗದ್ದೆಗೆ ಹಸಿರೆಲೆ ಬೀಜ ಬಿತ್ತನೆಯನ್ನ ಮಾಡಬಹುದು. ಜೊತೆಗೆ ಸಸಿ ಮಡಿಗಳನ್ನ ಮಾಡೋದಕ್ಕೆ ಭೂಮಿಯನ್ನ ತಯಾರಿ ಮಾಡ್ಕೋಬಹುದು. ಇದು ಬಹಳ ಸೂಕ್ತ ಸಮಯ. ಇನ್ನು ನೆಲಗಡಲೆ ಬೆಳೆಯುವ ಜಾಗದಲ್ಲಿ, ಇಲ್ಲಿ ನಮ್ಮ ಚನ್ನಪಟ್ಟಣ ಸಕ್ಕರೆ ಭಾಗದಲ್ಲಿ ಏನಾದರೂ ನೆಲಗಡಲೆ ಬೆಳೆಯೋದಕ್ಕೆ ಅವರು ಇಷ್ಟಪಟ್ಟಿದ್ರೆ ಇದು ಬಿತ್ತನೆ ಮಾಡೋದಕ್ಕೆ ಬಹಳ ಸೂಕ್ತ ಸಮಯ. ತಳಿಗಳು ಯಾವುದು ಬಹಳ ಉತ್ತಮ ತಳಿಗಳು ಅಂತಂದ್ರೆ ಟಿಎಂವಿ 2, ಜಿಎಲ್ 24, ಡಿಎಚ್ 3-30, ಟಿಪಿಬಿಡಿ 4, ಈ ತಳಿಗಳು ಬಹಳ ಸೂಕ್ತವಾಗಿರ್ತವೆ. ಮತ್ತೆ ಇಲ್ಲಿ ನೆಲಗಡಲೆಯಲ್ಲಿ ಬಹಳ ಮುಖ್ಯವಾದ ಕೆಲಸ ಮಾಡಬೇಕು ಅಂತಂದ್ರೆ ಬೀಜೋಪಚಾರ ಮಾಡಬೇಕು. ಈಗ ತಾವು ಬಿತ್ತನೆ ಮಾಡೋದಕ್ಕಿಂತ ಮೊದಲು ನೆಲಗಡಲೆ ಬೀಜಕ್ಕೆ ಪ್ರತಿ ಕೆಜಿಗೆ 2.5 ಗ್ರಾಂ ಥೈರೋಮನ್ನ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಬೇಕು. ಒಣಗಿಸಿದ ನಂತರ ಅಂದ್ರೆ 1 ಗಂಟೆ ನಂತರ ನೀವೇನು 1 ಎಕರೆಗೆ ನೆಲಗಡಲೆ ಬೀಜವನ್ನ ಬಿತ್ತನೆ ಮಾಡ್ತೀರಾ, ಆ ಬೀಜಕ್ಕೆ 105 ಗ್ರಾಂ ರೈಜೋಬಿಯಮ್, 400 ಗ್ರಾಂ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾವನ್ನ ಮಿಶ್ರಣ ಮಾಡಿ ತಾವು ಬಿತ್ತನೆ ಮಾಡಬೇಕಾಗ್ತದೆ. ತಾವು ಬಿತ್ತನೆ ಮಾಡುವಂತಹ ಹೊಲದಲ್ಲಿ ಅಥವಾ ಜಾಗದಲ್ಲಿ ಅಥವಾ ಹೊಲದಲ್ಲಿ ಗೆದ್ದಲ ಹುಳು ಅಥವಾ ಗ್ರಬ್ಸ್ ಕಾಟ ಹೆಚ್ಚಿದ್ರೆ ತಾವು ಅದೇ ಬೀಜಕ್ಕೆ ಕ್ಲೋರೋಪೈರಿಪಾಸ್ ಅಂದ್ರೆ 15 ಮಿಲಿ ಕ್ಲೋರೋಪೈರಿಪಾಸ್ ಅನ್ನ 1 ಕೆಜಿ ಬೀಜಕ್ಕೆ ಮಿಶ್ರಣ ಮಾಡಿ ತದನಂತರ ಬಿತ್ತನೆ ಮಾಡಿದ್ರೆ ಏನು ಗದ್ದಲುಗಳು ಅಥವಾ ಗ್ರಬ್ಸ್ ಇರ್ತದೆ ಅದರ ಕಾಟವನ್ನ ಕಡಿಮೆ ಮಾಡಬಹುದಾಗಿದೆ. ಇದರ ಜೊತೆಗೆ ರಸಗೊಬ್ಬರ ಕೊಡಬೇಕಾದ್ರೆ ಪ್ರತಿ 2.5 ಎಕರೆಗೆ ತಾವು 25 ಕೆಜಿ ಸಾರಜನಕ, 50 ಕೆಜಿ ರಂಜಕ, 25 ಕೆಜಿ ಪೊಟ್ಯಾಶ್ ಅನ್ನ ಕೊಡಬೇಕಾಗ್ತದೆ. ಇದರ ಜೊತೆಗೆ 4 ಕೆಜಿ ಸತುವಿನ ಸಲ್ಫೇಟು, 4 ಕೆಜಿ ಬೋರಾಕ್ಸ್ ಅನ್ನು ಸಹ ಅವು ಬಿತ್ತನೆ ಮಾಡುವಾಗಲೇ ಕೊಟ್ಟುಬಿಡಬೇಕು. ಹೇಳಿ ಮುಂದಿನ ಈ 5 ದಿನಗಳಲ್ಲಿ ಈ ಕೃಷಿ ಚಟುವಟಿಕೆಗಳು ಮಾಡಬೇಕಾದ ಕಾರ್ಯಕ್ರಮಗಳನ್ನು ಹೇಳಿದಿನಿ, ಹಾಗೆ ಎಷ್ಟು ಪ್ರಮಾಣದ ಮಳೆ ಬರುತ್ತೆ ಅನ್ನೋದನ್ನು ಹೇಳಿದಿನಿ. ಮುಂದಿನ ಶನಿವಾರ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಇದುವರೆಗೆ ಮುಂದಿನ 5 ದಿನಗಳ ಕಾಲ ಹಾಸನ ಜಿಲ್ಲೆಯ ಹವಾಮಾನ ಹೇಗಿರಲಿದೆ ಎನ್ನುವ ಮಾಹಿತಿಯನ್ನು ನೀಡಿದವರು ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರು. ಇಲ್ಲಿಗೆ ಇಂದಿನ ಕೃಷಿಲೋಕ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಬಜಾಜ್ ಅಲಿಯಾನ್ಸ್ ಜನರಲ್ ಇನ್ಶೂರೆನ್ಸ್ ಜೊತೆಗೆ ತಂದಿದೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ. ದೇಶದ ರೈತ ಮತ್ತೆ ಬೆಳೆಯುವನು, ಮಣ್ಣಲ್ಲಿ ಹೊನ್ನು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ಫಾರ್ಮ್ ಮಿತ್ರ ಆಪ್ ಡೌನ್ಲೋಡ್ ಮಾಡಿ. ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಹೇಳಿ ಕಾರ್ಯಕ್ರಮ ಕೃಷಿ ದರ್ಪಣ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ 1 ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟವೇ ಈ ಕೃಷಿ ದರ್ಪಣ. ಬನ್ನಿ ಹಾಗಿದ್ರೆ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳು ತಯಾರಾಗಿದೆ ಅಂತ ಹೇಳಿ ನೋಡೋಣ. ನಾಳೆ ಭಾನುವಾರ 28ನೇ ತಾರೀಕು ಕೃಷಿರಂಗದಲ್ಲಿ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಚಿನ್ನದ ಗೆಂಡೆ ಪ್ರಸಾರವಾಗುತ್ತೆ. ಇದರಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ಕುರಿತ ಸಂವಾದವನ್ನ ಆಲಿಸಬಹುದು. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಆರ್ಎಸ್ ನಂದಕುಮಾರ್ ಹಾಗೂ ಅರಕಲಗೂಡು ತಾಲೂಕು ಶಾನುಭೋಗನಹಳ್ಳಿಯ ಎಸ್ಎಚ್ ಮಂಜುಳಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಇನ್ನೋವೇಷನ್ ಸೆಂಟರ್ ಹಾಸನ. ಆಲೂಗೆಡ್ಡೆ ಸುಸ್ಥಿರ ಬೇಸಾಯ ಪದ್ಧತಿ ಅಂದ್ರೆ ಪ್ರಾರಂಭದಿಂದ ಏನಂದ್ರೆ ಉಳುಮೆ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಅಲ್ಲಿಂದ ಕೊನೆಗೆ ಕಟಾವು ಮಾಡೋವರೆಗೂ ಸಂಪೂರ್ಣವಾದ ಸುಸ್ಥಿರ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಉಳುಮೆ ಮಾಡೋದಾದ್ರೆ ಆಳ ಉಳುಮೆ ಮಾಡಬೇಕು, ಮತ್ತೆ ಆಳ ಉಳುಮೆ ಮಾಡಾದ್ಮೇಲೆ ಎರಡ್ ಟೈಮ್ 5 ನೇಗಳಲ್ಲಿ ಉಳುಮೆ ಮಾಡಬೇಕು. ಮಿಷನ್ ಅಲ್ಲಿ ಹಾಕೋದಾದ್ರೆ ಸ್ವಲ್ಪ ರೋಟಾವೇಟರ್ ನ ಮಾಡ್ಕೊಬೇಕಾಗುತ್ತೆ, ಇಲ್ಲ ಎತ್ತಿನಲ್ಲಿ ಸಾಂಪ್ರದಾಯಿಕವಾಗಿ ಹಾಕ್ತೀನಿ ಅಂತ ಅಂದ್ರು ಸಿಂಪಲ್ ಆಗಿ ಕಲ್ಟಿವೇಟರ್ ಅಲ್ಲಿ ಹುಕ್ಕೆ ಹೊಡೆಸ್ಕೊಂಡು ದೊಡ್ಡ ನೇಗಳಲ್ಲಿ ಮಣ್ಣೇರಿಸೋದು ತುಂಬಾ ಒಳ್ಳೆ ಉತ್ತಮ ಪದ್ಧತಿ. ಇವಾಗ ನಮ್ದು ಬೆಳೆ ಸ್ವಲ್ಪ ಲಘು ಪೋಷಕಾಂಶಗಳ ಇದನ್ನು ಕೇಳ್ತಾ ಇದೆ, ಅದನ್ನ ಸ್ವಲ್ಪ ಸಿಂಪಡಿಸ್ಬೇಕು ಸರ್. ಇನ್ನು ಪಡಿಸಿಲ್ಲ, ಕಳೆನಾಶಕ ಹಾಕಿದೀವಿ, ಇನ್ನ ಕಳೆ ಕೀಳಿಸ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಪರವಾಗಿಲ್ಲ ಸರ್. ಮಳೆ ಒಂದ್ ಬೇಕು ನಿಮ್ಗೆ? ಹೌದು ಸರ್, ಇವಾಗ ಮಳೆ ತುಂಬಾ ಅವಶ್ಯಕ ಸರ್, ಮಳೆ ಬೇಕಿದೆ. 29ನೇ ತಾರೀಕು ನಾಡಿದ್ದು ಸೋಮವಾರ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ಶುಂಠಿಯ ಸಮಗ್ರ ನಿರ್ವಹಣೆ. ಭಾಗವಹಿಸುವ ಅತಿಥಿಗಳು ಸಕಲೇಶಪುರ ತಾಲೂಕು ದೋಣೆಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಈಶ್ವರಪ್ಪ ಆರ್ ನೋಲ್ವಿ. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289. ಎಸ್ಟಿಡಿ ಸಂಖ್ಯೆ 08172. ಇನ್ನು 30ನೇ ತಾರೀಕು ಮಂಗಳವಾರ ಆಲೂಗೆಡ್ಡೆ ಬೇಸಾಯ ಸಂಸ್ಕರಣೆ ಹಾಗೂ ಮಾರಾಟ, ಈ ಕುರಿತು ಹಾಸನದ ಎಆರ್ ನಾಗೇಂದ್ರ ಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಸಲ್ಫರ್ನ ಯಾವುದೇ ಕಾರಣಕ್ಕೂ ಹಾಕಿಸ್ಬೇಡಿ, ಅದ್ರ ಬದಲು ಬೇರೆ ಒಂದು ಇದನ್ನು ಕೊಡಿ, ಅದು ಹಾಕೋದ್ರಿಂದ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತದೆ, ಆ ಒಂದು ಇದನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿ ನಮಗೆ ಗೈಡ್ ಮಾಡ್ತಿದ್ರು. ಮತ್ತೆ ಯೂರಿಯಾನು ಸಹ ಕಡಿಮೆ ಹಾಕಿಸ್ತಾ ಇದ್ರು ಸರ್. ಯೂರಿಯಾ ಜಾಸ್ತಿ ಹಾಕೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಪ್ರೊಸೆಸಿಂಗ್ ವೆರೈಟಿನಲ್ಲಿ ಈ ದೊಮ್ಮೆ ರೋಗ ಅಂತ ಹೇಳ್ತೀವಲ್ಲ, ಆ ಸೊರಗು ರೋಗ ಬಂದ್ಬಿಟ್ಟು ಗಿಡ ಎಲ್ಲ 40-45 ದಿನಕ್ಕೆ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ತೀವಿ, ಅದು ಬಂದು ಆಲೂಗೆಡ್ಡೆ ಎಲ್ಲ ಕರಗೋಗ್ತಾ ಇತ್ತು ಭೂಮಿನಲ್ಲೇ. ಅದಕ್ಕೋಸ್ಕರ ನಾವು ಯೂರಿಯಾನ ಬಹಳ ಕಡಿಮೆ NPK ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ 30-40-40 NPK, ಸಾರಜನಕ 30, ರಂಜಕ 40, ಪೊಟಾಷ್ 40 kg ಪ್ರಮಾಣದಲ್ಲಿ ನಾವು ಈ ಗೊಬ್ಬರವನ್ನು ಕೊಡ್ತಾ ಇದೀವಿ 1 ಎಕರೆಗೆ. ರೈತ ಬಾಂಧವರೇ, ಜುಲೈ ತಿಂಗಳ 1ನೇ ತಾರೀಕು ಬುಧವಾರ ರಾಜಮುಡಿ ಭತ್ತದ ಬೇಸಾಯ ಈ ಕುರಿತಂತಹ ಸಂವಾದವನ್ನ ನಿಮಗಾಗಿ ಪ್ರಸಾರ ಮಾಡ್ತೇವೆ. ಇದರಲ್ಲಿ ಭಾಗವಹಿಸುತ್ತಾರೆ ಹೊಳೆನರಸೀಪುರ ತಾಲೂಕು ಉಣ್ಣೇನಹಳ್ಳಿಯ ಹೊಯ್ಸಳ ಎಸ್ ಅಪ್ಪಾಜಿ ಹಾಗೂ ಹಾಸನ ಕೊಡಗು ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಸಿ ಜಯಪ್ರಸಾದ್. ರಾಜಮುಡಿಯಲ್ಲಿ ಒಟ್ಟು 4 ವಿಧಗಳು ಬರ್ತದೆ. ಮೊದಲನೇದು ಜಡೆ ರಾಜಮುಡಿ ಅಂತ ಕರೀತಾರೆ, ಇದು ಶುದ್ಧವಾದಂತ ಮೂಲ ರಾಜಮುಡಿ ಜಡೆ ರಾಜಮುಡಿ ಅನ್ನೋದು. ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕೆಲವು ಆಯ್ದ ರೈತರು ಮಾತ್ರ ಬೆಳೀತಾರೆ. ಇನ್ನೊಂದು ಬಿಳಿ ರಾಜಮುಡಿ ಅಂತ ಬರುತ್ತೆ, ಅದ್ಬಿಟ್ಟು ನೆಕ್ಸ್ಟ್ ಕೆಂಪು ರಾಜಮುಡಿ ಅಂತ ಬರುತ್ತೆ. ಅದರದ್ದು ನೆಕ್ಸ್ಟ್ ಅಂದ್ರೆ ಎರಡು ಬೆರಕೆ, ಬಿಳಿ ರಾಜಮುಡಿ ಕೆಂಪು ರಾಜಮುಡಿ ಎರಡು ಬೆರಕೆ ಆಗಿರ್ತದೆ. ಈ ತರ ಅನುಭವ ಇರುವಂತ ರೈತರುಗಳನ್ನ ಒಟ್ಟಿಗೆ ಒಂದು ಗದ್ದೆ ಕರ್ಕೊಂಡು ಹೋಗ್ತೀವಿ ಸರ್, ಕಟಾವಿಗಿಂತ ಒಂದು 15 ದಿನ ಮುಂಚೆ ಕರ್ಕೊಂಡೋಗಿ ಅಲ್ಲಿ ರೈತರಿಗೆ ಹೇಳ್ತೀವಿ ಸರ್ ಯಾವ್ದು ಅದರಲ್ಲಿ ಮಿಶ್ರಣ ಇರುತ್ತೆ ಆ ತೆನೆ ತೆಗಿಸ್ತೀವಿ, ತೆಗೆದ್ಮೇಲೆ ಶುದ್ಧವಾಗಿರೋ ರಾಜಮುಡಿಗೆ ಒಂದು ಪ್ಲಾಟ್ ಮಾಡ್ತೀವಿ ಸರ್. ಅಲ್ಲಿ ತುಂಬಾ ಮಿಶ್ರಣ ಇದ್ರೆ ಕೆಲವು ಸೆಲೆಕ್ಟೆಡ್ ತೆನೆಗಳಿಗೆ ದಾರ ಕಟ್ಟಿಸಿ, ದಾರ ಕಟ್ಟಿದ ತೆನೆಗಳನ್ನ ಸಪರೇಟ್ ಮಾಡಿ ಒಂದ್ 2-3 kg ಬಿತ್ತನೆ ಬೀಜ ಮಾಡಿ ಅದನ್ನ ಮುಂದಿನ ವರ್ಷ ಬಿತ್ತನೆ ಮಾಡಿ ಆಮೇಲೆ ಎಕರೆಗಟ್ಟಲೆ ಅದನ್ನ ವಿಸ್ತರಣೆ ಮಾಡುವಂತ ಪ್ರಯತ್ನಗಳು ಸಾಕಷ್ಟು ಕಡೆಯಿಂದ ಮಾಡಿದೀವಿ ಸರ್. ಇದು ನಮ್ಮ ರಾಜಮುಡಿನಲ್ಲಿ ಅಂತ ಸಮಸ್ಯೆಗಳು ಸಾಮಾನ್ಯ ಬರ್ತಾ ಇಲ್ಲ. ಜುಲೈ ತಿಂಗಳ 2ನೇ ತಾರೀಕು ಗುರುವಾರ ಹಿಪ್ಪು ನೇರಳೆಯೊಂದಿಗೆ ಅರಗು ಬೇಸಾಯ, ಈ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಕೆ ಶ್ರೀಕಂಠಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಡೀ ನಮ್ಮ ಭಾರತ ದೇಶ ವರ್ಲ್ಡ್ ಅಲ್ಲಿ ಯಾವ ತರ ಸಿಲ್ಕ್ ಪ್ರೊಡಕ್ಷನ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಿ ಇವತ್ತಿನ ದಿವಸ ಪ್ರಪಂಚದಲ್ಲಿ. ಅದೇ ತರ ಇವತ್ತಿನ ದಿವಸ ಈ ಅರಗು ಉತ್ಪಾದನೆಯಲ್ಲಿ ಲ್ಯಾಕ್ ಪ್ರೊಡಕ್ಷನ್ ಅಲ್ಲಿ ಮೊದಲನೇ ಕಂಟ್ರಿ ನಮ್ದು. ಈಗ ಇದು ಸೀಮಿತವಾಗಿ ಬರೀ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಸೀಮಿತ ಆಗಿದೆ. ಇವಾಗ ಅವರು ಸದರ್ನ್ ಸ್ಟೇಟ್ಸ್ಗೂ ಕೂಡ ಇದನ್ನ ಸ್ಪ್ರೆಡ್ ಮಾಡಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ನಿರ್ದೇಶಕರು ನಮ್ಮ ನಿರ್ದೇಶಕರ ಜೊತೆ ಮಾತಾಡಿ ಅಧಿಕ ಪ್ರಮಾಣದಲ್ಲಿ ಯಾಕೆ ತಗೋಬಾರ್ದು ಅಂತ ಮುಂದೆ ಬಂದಿದ್ದಾರೆ. ಈಗ ಅದನ್ನ ಸೌತಿನಿ ಇಲ್ಲೇನು ಅಂದ್ರೆ ಗಮನಿಸಬೇಕಾದಂತ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಮೊದಲನೆಯದಾಗಿ ನಾವು ಆ ಗಿಡವನ್ನು ಹಾಕಬೇಕಾದ್ರೆ ಮಣ್ಣಿನ ರಸಸಾರ 7.5 ಮೇಲೆ ಇರಬಾರ್ದು, ಅಂದ್ರೆ ಪಿಎಚ್ ಆಫ್ ದಿ ಸಾಯಿಲ್ ಅಂತ ಕರಿತೀವಿ, ತಟಸ್ಥವಾಗಿರಬೇಕು. ಅಂದ್ರೆ 6.5 to 7.5 ಪಿಎಚ್ ಆಫ್ ದಿ ರಸಸಾರ ಇರಬೇಕು. ಮತ್ತೆ ಕೆಂಪು ಭೂಮಿ ಬಹಳ ಉತ್ಕೃಷ್ಟವಾದಂತಹ ಭೂಮಿ, ರೆಡ್ ಸ್ಯಾಂಡಿ ಸಾಯಿಲ್ ಅಂತ ಹೇಳ್ತೀವಿ, ತುಂಬಾ ಉತ್ಕೃಷ್ಟವಾದಂತಹ ಭೂಮಿ. 3ನೇ ತಾರೀಖು ಶುಕ್ರವಾರ ಭೂಮಿ ಬದುಕು ಭೂ ದಾಖಲೆಗಳ ನಿರ್ವಹಣೆ ಕುರಿತ ಬಾನುಲಿ ಸರಣಿ, ಈ ಸರಣಿಯ ಕಡೆಯ ಕಂತು ಪ್ರಸಾರವಾಗುತ್ತೆ. ಇದರಲ್ಲಿ ಕಂದಾಯ ಇಲಾಖೆಯ ಬಗ್ಗೆ ರೈತರು ತಿಳಿದಿರಬೇಕಾದ ಮಾಹಿತಿ, ಈ ಕುರಿತು ಡಾಕ್ಟರ್ ಎಸ್ ವಿ ರಂಗನಾಥ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ರೈತ ಬಂಧುವರೇ ಗಮನಿಸಿಕೊಳ್ಳಿ, ಮುಂದಿನ ಶುಕ್ರವಾರ ಅಂದರೆ ಜುಲೈ ತಿಂಗಳ 3ನೇ ತಾರೀಖು ಭೂಮಿ ಬದುಕು ಬಾನುಲಿ ಸರಣಿಯ ಕಡೆಯ ಕಂತು ಪ್ರಸಾರವಾಗುತ್ತೆ. ಇವತ್ತು ಆರ್ಟಿಸಿ ತಗೋಬೇಕು ಅಂದ್ರೆ ತಾಲೂಕ್ ಕಚೇರಿಗೆ ಹೋಗಬೇಕು ಅಂತಿಲ್ಲ, ಇಂಟರ್ನೆಟ್ ಸೆಂಟರ್ ಅಲ್ಲಿ ಕೂತ್ಕೊಂಡು ನಾವು ನಮ್ಮ ಹೆಸರಿನ ಆರ್ಟಿಸಿಯನ್ನ ನೋಡ್ಕೊಳಕ್ ಅವಕಾಶ ಇದೆ. ಆದ್ರೆ ನಾನು ನೋಡ್ಕೊಳ್ದೇನೆ ವರ್ಷಗಟ್ಟಲೆ ಕಾಲ ಕಳೆದ್ಬಿಟ್ಟು ಅಕಸ್ಮಾತ್ ಆ ಮನುಷ್ಯ ಸತ್ತೋದ ನಂತರ ಮಕ್ಕಳುಗಳಿಗೆ ಅದರದ್ದು ಸಮಸ್ಯೆ ಬರುತ್ತೆ. ಆಗ ತಂದೆ ತಾಯಿನ ಬೈತಾರೆ, ಅವರಷ್ಟೇ ಚೆನ್ನಾಗಿ ಜಮೀನನ್ನ ಮಾಡಿರಬಹುದು ಅಥವಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಆದ್ರೆ ನನಗೆ ಸಂಬಂಧಪಟ್ಟಂತಹ ರೆಕಾರ್ಡ್ ಸರಿಯಾಗಿಲ್ಲ ಅಂತಂದಾಗ ಮಕ್ಕಳು ಅದನ್ನ ಬೈಯಕ್ ಶುರು ಮಾಡ್ತಾರೆ. ನಮ್ಮ ಅಪ್ಪಂಗೆ ಏನು ಗೊತ್ತೇ ಇರಲಿಲ್ಲ, ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ, ಡಾಕ್ಟರ್ಗಳನ್ನ ನೋಡ್ಕೊಳಕ್ ಆಗ್ತಿರ್ಲಿಲ್ವಾ ಹಾಗೆ ಅಂತ. ಅಂತಹದನ್ನ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನಮಗಿರುವಂತಹ ಹಕ್ಕು ನಮ್ಗೇನು ಬಂದಿದೆ ಜಮೀನಿನ ಮೇಲೆ ಅದು ಸರಿಯಾಗಿ ನಮೂದಾಗಿದೆ, ಸರ್ಕಾರಿ ದಾಖಲೆಗಳಲ್ಲಿ ನಮೂದಾಗಿದೆಯಾ ಅನ್ನೋದನ್ನ ನಾವು ನೋಡ್ಕೋಬೇಕು. ಅದರಲ್ಲಿ ನಾವು ಮಾರ್ಟ್ಗೇಜ್ ಮಾಡೋದಕ್ಕೆ ಹೋಗ್ತೀವಿ, ಅಡಮಾನ ಇಟ್ಟು ಸಾಲ ತಗೊಳ್ಳೋದಕ್ಕೆ ಹೋಗ್ತೀವಿ, ಆ ಸಮಯದಲ್ಲೂ ನಮಗೆ ನಮ್ಮ ಸರಿಯಾದಂತಹ ದಾಖಲೆ ಬೇಕಾಗುತ್ತೆ, ಸಾಲ ತಗೊಳ್ಬೇಕಾದ್ರೆ ದಾಖಲೆಗಳು ಬೇಕಾಗುತ್ತೆ, ಮಾರಾಟ ಮಾಡಬೇಕಾದಂತೂ ನಮಗೆ ದಾಖಲೆ ಸರಿ ಇದ್ರೆ ಮಾತ್ರ ಮಾರಾಟ ಮಾಡೋದು ಸಾಧ್ಯ. ರೈತ ಬಾಂಧವರೇ, ಮುಂದಿನ ಶನಿವಾರ ಜುಲೈ ತಿಂಗಳ 4ನೇ ತಾರೀಖು ಮೊದಲಿಗೆ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತ ಬಾನುಲಿ ಸರಣಿ ಜನಪದ ಪಶುವೈದ್ಯ ಪ್ರಸಾರವಾಗುತ್ತೆ. ಇದರಲ್ಲಿ ಜಾನುವಾರುಗಳನ್ನು ಬಾಧಿಸುವ ಕೆಚ್ಚಲು ಬಾವು ಮತ್ತು ಅದರ ಪರಿಹಾರ ಕ್ರಮಗಳು, ಈ ವಿಚಾರವನ್ನ ಆಲಿಸಬಹುದು. ನಂತರ ಕೃಷಿ ದರ್ಪಣ ಹಾಗೇನೆ ಕೃಷಿ ಲೋಕ ಪ್ರಸಾರವಾಗಲಿದೆ. ರೈತ ಬಾಂಧವರೇ, ಇದುವರೆಗೆ ಹಾಸನ ಆಕಾಶವಾಣಿಯಿಂದ ಮುಂದಿನ ಒಂದು ವಾರದ ಕಾಲ ನಿಮಗಾಗಿ ಏನೆಲ್ಲಾ ಕಾರ್ಯಕ್ರಮಗಳು ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ದರ್ಪಣ ಪ್ರಸಾರವಾಯಿತು. ಪ್ರಸ್ತುತಿ ಗೋರಾ ರವಿಶಂಕರ್. ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ಕಿಸಾನ್ವಾಣಿ ಮುಗಿಯುತ್ತೆ. ಮಾಲಿನ್ಯ ನಿಯಂತ್ರಿಸಿ ಜೀವ ವೈವಿಧ್ಯ ಉಳಿಸಿ, ಆಕಾಶವಾಣಿಯಲ್ಲಿ ಪರಿಸರ ಜಾಗೃತಿ ಅಭಿಯಾನ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಜೂನ್ ತಿಂಗಳಿನಲ್ಲಿ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರತಿದಿನ ಬೆಳಗ್ಗೆ 6:40 ಎಫ್ಎಂ ರೇನ್ಬೋದಲ್ಲಿ ಬೆಳಗ್ಗೆ 8:02 ವಿವಿಧ ಭಾರತೀಯ ಮಿಶ್ರ ಮಾಧುರ್ಯದಲ್ಲಿ ಸಂಜೆ 4:00 ಪರಿಸರ ಪರಿಣಿತರಿಂದ ಮಾಹಿತಿ ತಪ್ಪದೆ ಕೇಳಿ. ಸರಣಿ ಕಾರ್ಯಕ್ರಮ ಮಾಲಿನ್ಯ ನಿಯಂತ್ರಿಸಿ ಜೀವ ವೈವಿಧ್ಯ ಉಳಿಸಿ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ June 28 ಭಾನುವಾರ ಬೆಳಿಗ್ಗೆ 11:00 ಪ್ರಸಾರವಾಗಲಿದೆ. ವಿವಿಧ ಭಾರತಿ, ಎಫ್ಎಂ ರೇನ್ಬೋ ಸೇರಿದಂತೆ ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳು, ಡಿಡಿ ಭಾರತಿ, ಡಿಡಿ ಇಂಡಿಯಾ ಸೇರಿದಂತೆ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲೂ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ಇದರ ಕನ್ನಡ ಅನುವಾದ ಪ್ರಧಾನಿಗಳ ಭಾಷಣದ ನಂತರ ಮತ್ತು ರಾತ್ರಿ 8:00 ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮರುಪ್ರಸಾರವಾಗಲಿದೆ.